ಯಾಕ್ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡ್ಸೋಕ್ ಆಗಲ್ಲ ಅನ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 ಕೆಜಿ ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪು ನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪು ನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ತಾಲೂಕು ಬೈಲುಕುಪ್ಪೆಯಲ್ಲಿರುವ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸುಮಂತ್ ಬೇದ್ರೆ ಅವರೊಂದಿಗೆ ವಿಶೇಷ ಸಂದರ್ಶನವಿದೆ. ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಮಂತ್ ಬೇದ್ರೆ. ಡಾಕ್ಟರ್ ಸುಮಂತ್ ಬೇದ್ರೆ ಅವರು ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿರುವ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಮತ್ತು ಮಿಷನ್ ರ್ಯಾಬೀಸ್ ಸಂಸ್ಥೆಯಲ್ಲಿ ಇಂಟರ್ನ್ಯಾಷನಲ್ ಟಾಸ್ಕ್ ಫೋರ್ಸ್ ವೆಟರ್ನರಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸುಮಂತ್ ಬೇದ್ರೆಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮಗೆ ವೆಟರ್ನರಿ ಅಂದ ತಕ್ಷಣ ಬಹುಶಃ ಗೊತ್ತಾಗಿರ್ಬೋದು, ಪಶು ಚಿಕಿತ್ಸೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಅಂತ. ಕೆಳಗರೆ, ತಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ವರ್ಷ September 28 ವಿಶ್ವ ರೇಬಿಸ್ ದಿನ ಅಂತ ಹೇಳಿ ವಿಶ್ವದಾದ್ಯಂತ ಆಚರಿಸ್ತಾರೆ. ಈ ಒಂದು ದಿನದ ಮಹತ್ವದ ಬಗ್ಗೆ ತಿಳಿಯೋದಕ್ಕೆ ಹಾಗೂ ರೇಬಿಸ್ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕಾಗಿ ಈ ಒಂದು ಸಂದರ್ಶನವನ್ನು ನಡೆಸ್ತಾ ಇದ್ದೇವೆ. ಡಾಕ್ಟರ್ ಸುಮಂತ್ ಅವರೇ, ಮೊಟ್ಟ ಮೊದಲನೇದಾಗಿ ನಾನು ಕೇಳಬೇಕಾಗಿರೋದೇನೆಂದರೆ, ಏನಿದು ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಮತ್ತು ಮಿಷನ್ ರ್ಯಾಬಿಸ್ ಸಂಸ್ಥೆ? ಆ ಸಂಸ್ಥೆಯ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟು ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಸರ್, ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ಪಶುವೈದ್ಯರಿಗೆ ಶಸ್ತ್ರಚಿಕಿತ್ಸೆನ ಹೇಳ್ಕೊಡ್ತೀವಿ. ನಮ್ಮ ಮೂಲ ಸೆಂಟರ್ ಇರೋದು ಊಟಿ ಮತ್ತು ಗೋವಾದಲ್ಲಿ. ಬೈಲಕುಪ್ಪೆದಲ್ಲಿ ಒಂದು ಬ್ರ್ಯಾಂಚ್ ಇದೆ. ಅಲ್ಲಿ ನಾವು ನಾಯಿಗಳಲ್ಲಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್, ರೇಬಿಸ್ ಲಸಿಕೆ ಮತ್ತು ನಾಯಿಗಳಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಸ್ಪೇನ್ ಯೂಟರ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಇದರ ಪ್ರಮುಖ ಉದ್ದೇಶ ಒಂದು, ನಾಯಿಗಳಲ್ಲಿನ ಸಂಖ್ಯೆ ನಿಯಂತ್ರಣ ಮಾಡೋದು ಹಾಗೂ ರೇಬಿಸ್ ಎಲಿಮಿನೇಷನ್ ಮಾಡೋದು. ಸಂಪೂರ್ಣವಾಗಿ ರೇಬಿಸ್ ರೋಗವನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಪಣ ತೊಟ್ಟಿ ಈ ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ. ಹೌದು ಸರ್, ಆ್ಯಕ್ಚುಲಿ ನಮ್ಮ ಸಂಸ್ಥೆ ಮಿಷನ್ ರೇಬಿಸ್ ಹಾಗೂ ಗೋವಾ ಗೌರ್ಮೆಂಟ್ ಜೊತೆಗೂಡಿ ಗೋವಾದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಾಯಿಗಳಲ್ಲಿ ಸಂತಾನ ಶಸ್ತ್ರಚಿಕಿತ್ಸೆ ಜೊತೆಗೆ ವ್ಯಾಕ್ಸಿನೇಷನ್, ರೇಬಿಸ್ ಲಸಿಕೆ ಪ್ರೋಗ್ರಾಮ್ಗಳು ಹಮ್ಮಿಕೊಳ್ಳುತ್ತಿರೋದ್ರಿಂದ ಕೆಲವು ತಿಂಗಳ ಮುಂಚೆ ನೀವು ನ್ಯೂಸ್ ಪೇಪರ್ನಲ್ಲಿ ಓದಿರ್ಬೋದು, ಗೋವಾ ಇಸ್ ದ ಫಸ್ಟ್ ರೇಬಿಸ್ ಕಂಟ್ರೋಲ್ ಸ್ಟೇಟ್, ರೇಬಿಸ್ ಮುಕ್ತವಾಗಿರೋ ಸ್ಟೇಟ್ ಆಗಿ ಡಿಕ್ಲೇರ್ ಆಯಿತು. ಅದು ಗೋವಾ ಗೌರ್ಮೆಂಟ್, ಅಲ್ಲಿನ ಆರೋಗ್ಯ ಇಲಾಖೆ, ಪಶುವೈದ್ಯ ಪಶುಸಂಗೋಪನಾ ಇಲಾಖೆ, ಅಲ್ಲಿನ NGOs ಇವರೆಲ್ಲರೂ ಕೈಗೂಡಿಸಿ ಒನ್ ಹೆಲ್ತ್ ಅಪ್ರೋಚಿಂದ ರೇಬಿಸ್ ಮುಕ್ತ ರಾಜ್ಯವನ್ನಾಗಿ ಘೋಷಿಸಲಾಯಿತು. ಈ ಬ್ಲೂ ಪ್ರಿಂಟ್ನ ಬೇರೆ ಸ್ಟೇಟ್ಗಳು ಅಳವಡಿಸ್ಕೊಳ್ಳೋದ್ರಿಂದ ನಾವು ವಿಶ್ವಸಂಸ್ಥೆ ಹೇಳೋ ಪ್ರಕಾರ 2030 ರೇಬಿಸ್ ಮುಕ್ತ ಭಾರತ ಇದನ್ನು ಅಚೀವ್ ಮಾಡಬೇಕು ಅಂದರೆ ಒನ್ ಹೆಲ್ತ್ ಅಪ್ರೋಚ್ ಬಳಸ್ಕೊಂಡು ಕೆಲಸ ಮಾಡೋದ್ರಿಂದ ಮತ್ತೆ ಸಾಧ್ಯ. ಈಗ September 28 ಪ್ರತಿ ವರ್ಷ ವಿಶ್ವ ರೇಬಿಸ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ನಮಗೆ ವಿಶ್ವ ಆರೋಗ್ಯ ದಿನ ಹೇಗಿರುತ್ತೆ ಹಾಗೆ ಈ ರೇಬಿಸ್ ದಿನವನ್ನು ಕೂಡ ವಿಶ್ವಸಂಸ್ಥೆಯವರು ಅಳವಡಿಸ್ಕೊಂಡಿದ್ದಾರೆ. ಈ ರೇಬಿಸನ್ನು ನಾವು ಮುಕ್ತ ಮಾಡಬೇಕು, ನಾಯಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ರೇಬಿಸನ್ನು ಕಡಿಮೆ ಮಾಡಬೇಕಾದ್ರೆ ಅಂತೇಳಿ ಇಷ್ಟೊಂದು ಮಹತ್ವ ತಗೊಂಡು ಒಂದು ಆಂದೋಲನದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ರೇಬಿಸ್ ಅಂದರೆ ಸಾಮಾನ್ಯವಾಗಿ ನಾಯಿ ಕಚ್ಚಿದ್ರೆ ಮನುಷ್ಯನಿಗೆ ಬರತಕ್ಕಂಥ ಕಾಯಿಲೆ ಅಂತ ಎಲ್ಲರಿಗೂ ಗೊತ್ತಿದೆ. ವೈಜ್ಞಾನಿಕವಾಗಿ ಆಗ್ಬೋದು ಅಥವಾ ಬೇರೆ ರೀತಿಯ ನಿಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಆಗ್ಬೋದು, ಈ ರೇಬಿಸ್ ಅಂದರೆ ಏನು ಮತ್ತು ಇದು ಹೇಗೆ ಕೇವಲ ನಾಯಿ ಕಚ್ಚೋದ್ರಿಂದ ಮಾತ್ರ ಬರುತ್ತಾ ಅಥವಾ ಇದರ ಬೇರೆ ರೂಪಗಳಿಂದನೂ ಬರಬಹುದಾ? ಸರ್, ರೇಬಿಸ್ನ ಕನ್ನಡದಲ್ಲಿ ಹುಚ್ಚು ನಾಯಿ ರೋಗ ಅಂತ ಕರಿತೀವಿ. ಇದು ಪ್ರಾಣಿಗಳ ಮೂಲಕ ಮನುಷ್ಯರಲ್ಲಿ ಹರಡುವ ಒಂದು ರೋಗ. ಮನುಷ್ಯರಲ್ಲಿ ಮಾತ್ರ ಅಲ್ಲ, ಇತರೆ ಪ್ರಾಣಿಗಳಲ್ಲೂ ಜಾನುವಾರುಗಳಲ್ಲೂ ಕೂಡ ಕಾಣಿಸುತ್ತೆ. ಇದನ್ನ ಒಂದು ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಇದು ಲಿಸ್ಸಾ ವೈರಸ್ನಿಂದ ಉಂಟಾಗೋ ಒಂದು ಮಾರಕ ಕಾಯಿಲೆ. ಒಂದು ಸೋಂಕಿತ ನಾಯಿ ಕಚ್ಚುವುದ್ರ ಮೂಲಕ ಹರಡುತ್ತೆ. ಕೇವಲ ಸೋಂಕಿತ ನಾಯಿ ಒಂದಲ್ಲ, ಸೋಂಕಿತ ಬೆಕ್ಕು, ಇಲಿ, ಹೆಗ್ಗಣ, ಅಳಿಲು ಹಾಗೂ ವ್ಯಾಂಪೈರ್ ಬ್ಯಾಟ್ಸ್ನಿಂದ ಸಹ ಹರಡುತ್ತೆ. WHO ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ಪ್ರತಿ ವರ್ಷ 55,000-60,000 ಜನರು ರೇಬಿಸ್ನಿಂದ ಸಾವಿಗೀಡಾಗ್ತಾ ಇದ್ದಾರೆ. ಭಾರತದಲ್ಲೇ 30,000 ಜನರು ಸಾವಿಗೀಡಾಗ್ತಾ ಇದ್ದಾರೆ. ಶ್ವಾನ ಕಡಿತಕ್ಕೆ ಒಳಗಾಗಿರೋದರಲ್ಲಿ 40% 15 ವರ್ಷದೊಳಗಿನ ಮಕ್ಕಳೇ ಇರ್ತಾರೆ. ಇದರ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ 28 ಸೆಪ್ಟೆಂಬರ್ ವಿಶ್ವ ರೇಬಿಸ್ ದಿನವನ್ನು ಆಚರಿಸಲಾಗ್ತಾ ಇದೆ. 28 ಸೆಪ್ಟೆಂಬರ್ ಲೂಯಿ ಪಾಶ್ಚರ್ ಅವರ ಪುಣ್ಯತಿಥಿ. ಈ ಲೂಯಿ ಪ್ಯಾಶ್ಚರ್ ಯಾರು ಅಂದರೆ ರೇಬಿಸ್ ರೋಗಕ್ಕೆ ಲಸಿಕೆ ತಯಾರಿಸಿದ ವಿಶ್ವದ ಮೊದಲ ವಿಜ್ಞಾನಿ. ಹಾಗೆ ಇವರು ತಯಾರಿಸಿದ ಮೊದಲ ರೇಬಿಸ್ ಲಸಿಕೆನ 6 June 1885 ಜೋಸೆಫ್ ಮಿಸ್ಟರ್ ಎಂಬ ಯುವಕನಿಗೆ ನೀಡಲಾಗ್ತದೆ. ಈ ಐತಿಹಾಸಿಕ ದಿನದ ನೆನಪಿಗಾಗಿ 6 June ವರ್ಲ್ಡ್ ಝೂನೋಸಿಸ್ ಡೇ ಅಂತ ಸಹ ಸೆಲೆಬ್ರೇಟ್ ಮಾಡಲಾಗ್ತಿದೆ. ಸರ್, ಈ ವರ್ಷದ ವಿಶ್ವ ರೇಬಿಸ್ ದಿನದ ಧ್ಯೇಯ ವಾಕ್ಯ 1 Health 0 Deaths. ಏನು 1 Health 0 Deaths ಅಂತಂದರೆ? ಅಂದರೆ 1 Health ಅಪ್ರೋಚ್ ಮೂಲಕ ರೇಬಿಸ್ನಿಂದ ಯಾವುದೇ ಸಾವು ನೋವುಗಳಾಗದೇ ಇರೋ ನಿಟ್ಟಿನಲ್ಲಿ ಈ ಧ್ಯೇಯವಾಕ್ಯನ ಬಳಸಲಾಗಿದೆ. ಅಂದರೆ ಏನು ಟಾರ್ಗೆಟ್, ಯಾವ ವರ್ಷಕ್ಕೆ ಇದನ್ನು ಇಟ್ಕೊಂಡಿದ್ದಾರೆ ವಿಶ್ವಸಂಸ್ಥೆಯವರು? ಸರ್, ವಿಶ್ವಸಂಸ್ಥೆಯವರು 2030 ರೇಬಿಸ್ನಿಂದ ಎಲ್ಲೂ ಸಾವು ನೋವುಗಳು ಆಗದೇ ಇರಲಿ ಅಂತ ಅದು ಅವರ ಟಾರ್ಗೆಟ್ ಸರ್. ಅದರ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಮಾಡ್ತಾ ಇದೆ ಮತ್ತೆ ನಿಮ್ಮ ಸಂಸ್ಥೆನೂ ಕೂಡ ಕೆಲಸ ಮಾಡ್ತಾ ಇದೆ. ಹೌದು ಸರ್. ಡಾಕ್ಟರ್ ಸುಮಂತ್ ಅವರೇ, ಇವಾಗ ರೈತಾಪಿ ಜನ ಮನೆಯಲ್ಲಿ ಒಂದು ನಾಯಿ ಅಂತೂ ಸಾಕೇ ಸಾಕಿರ್ತಾರೆ. ನಗರ ಪ್ರದೇಶಗಳಲ್ಲಾದರೆ ಮನೆ ಒಳಗಡೆ ಸಾಕಿರ್ತಾರೆ, ಗ್ರಾಮೀಣ ಪ್ರದೇಶಗಳಲ್ಲಾದರೆ ಮನೆ ಹೊರಗಡೆಲೇ ನಾಯಿಗಳು ಬಿಡೋದು. ಈಗ ನಮ್ಮ ದನಕರುಗಳಿಗೆ ಯಾವುದೋ ಸಂದರ್ಭದಲ್ಲಿ ನಾಯಿ ಅಥವಾ ಯಾವ ಈ ಒಂದು ರೋಗ ಲಕ್ಷಣ ಇರುವಂಥ ಹುಚ್ಚು ನಾಯಿ ಅಂತ ನಾವೇನು ಹೇಳ್ತೀವಿ, ರೇಬಿಸ್ ಆಗಿರ್ತಕ್ಕಂಥ ನಾಯಿ ಕಚ್ಚಿಬಿಡ್ತು ಅಂದ್ಕೊಳ್ಳೋಣ. ಆಗ ನಮ್ಮ ರೈತಾಪಿ ಜನಗಳು ಬಿಡೋದು ದನಕ್ಕೆ ಏನು ಆಗಲ್ಲ, ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಈ ಥರದ ಸಂದರ್ಭಗಳಲ್ಲಿ ಅವರು ಯಾವ ಚಿಕಿತ್ಸೆಗಳನ್ನ ಮಾಡ್ಕೋಬೇಕು ಮತ್ತು ಅದಕ್ಕೂ ಕೂಡ ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾ ಹೇಗೆ? ಸರ್, ನಾಯಿ ಕಚ್ಚೋದ್ರಿಂದ ಜಾನುವಾರುಗಳಲ್ಲೂ ಸಹ ರೇಬಿಸ್ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಹಾಗೂ ಅವುಗಳು ಸಾವಿಗೀಡಾಗ್ತವೆ. ಸೊ ಜಾನುವಾರುಗಳಿಗೆ ನಾಯಿ ಕಚ್ಚಿದ ನಂತರ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಅಲ್ಲಿನ ಸರ್ಕಾರಿ ಪಶು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ರೇಬಿಸ್ ಲಸಿಕೆ ಹಾಕಿಸ್ತಾರೆ. ಸರ್, 5 ಲಸಿಕೆ ಕೊಡಿಸ್ಬೇಕಾಗತ್ತೆ ಕಡದ ದಿನ, ಆಮೇಲೆ 3ನೇ ದಿನ, 7ನೇ ದಿನ, 14ನೇ ದಿನ ಹಾಗೂ 28ನೇ ದಿನ. 5 ಡೋಸಸ್ ಬೇರೆ ಪೆಟ್ ಅನಿಮಲ್ಸ್ಗೆ ಅಂತ ಹೇಳಿದ್ರೆ, ಅಂದರೆ ನಮ್ಮ ನಾವು ಸಾಕಿರ್ತಕ್ಕಂಥ ಬೆಕ್ಕುಗಳಿಗೆ ಆಗ್ಬೋದು ಅಥವಾ ಬೇರೆ ಪ್ರಾಣಿಗಳಿಗೆ. ಈಗ ದನಕರುಗಳು ಅಂತಂದರೆ ದನ ಆಗ್ಬೋದು, ಎಮ್ಮೆ ಆಗ್ಬೋದು, ಈ ಥರದ ಪ್ರಾಣಿಗಳಿಗೂ ಕೂಡ ನಾವು ಇದೇ ರೀತಿಯಾದಂಥ ಪ್ರೊಸೀಜರ್ನಲ್ಲಿ ಕೊಡಬೇಕಾಗುತ್ತಾ? ಸರ್, ಇಲ್ಲ, ಈಗ ರುಮಿನೆಂಟ್ಸ್ ದನ, ಕರು, ಮೇಕೆ ಎಲ್ಲ ನಾವು ಡೆಡ್ ಅಂಡ್ ಹೋಸ್ಟ್ ಅಂತ ಕರಿತೀವಿ. ಇದರಿಂದ ಬೇರೆ ಪ್ರಾಣಿಗಳಿಗೆ ಬರೋದಿಲ್ಲ ರೇಬಿಸ್, ಬಟ್ ರೇಬಿಸ್ ಇರೋ ನಾಯಿ ಕಚ್ಚೋದ್ರಿಂದ ಈ ಜಾನುವಾರುಗಳಿಗೆ ಬರುತ್ತೆ. ಕಚ್ಚಿದ ಮೇಲೆ ಇದಕ್ಕೆ ಕೊಡ್ತೀವಿ ವ್ಯಾಕ್ಸಿನ್, ಬಟ್ ನಾಯಿ ಬೆಕ್ಕುಗಳಲ್ಲಿ ಪ್ರತಿ ವರ್ಷ ಲಸಿಕೆ ಹಾಕ್ಸೋ ರೀತಿ ಈ ಜಾನುವಾರುಗಳಲ್ಲಿ ಹಾಕ್ಸೋದು ಬೇಡ. ಅಂದ್ರೆ ಕಚ್ಚಿದ ಎಷ್ಟು ದಿನದೊಳಗಡೆ ನಾವು ಲಸಿಕೆ ಕೊಡಿಸ್ಬೇಕಾಗುತ್ತೆ? ನೀವು ಕಚ್ಚಿದ ದಿನದಿಂದನೇ ಕೊಡಿಸಿದ್ರೆ ಉತ್ತಮ. ಕಚ್ಚಿದ ದಿನದಿಂದನೇ ಲಸಿಕೆ, 0th day ಅಂತ ನಾವೇನು ಕರಿತೀವಿ, ಕಚ್ಚಿದ ದಿನನೇ ನೀವು ಪಶು ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅವತ್ತಿನ ದಿನದಿಂದನೇ ವ್ಯಾಕ್ಸಿನೇಷನ್ ಶೆಡ್ಯೂಲ್ 5 ಡೋಸ್ ಕೊಡಬೇಕು. ಉದಾಸೀನ ಮಾಡಬಾರ್ದು, ಇದರಿಂದ ಏನಾಗಲ್ಲ, ನಮ್ಮ ದನ ಹಸು ಗಟ್ಟಿಯಾಗಿದೆ ಏನಾಗಲ್ಲ ಅಂತ ಉದಾಸೀನ ಮಾಡಲೇಬಾರ್ದು. ಸರ್, ನಾವು ಎಮ್ಮೆ ಹಸುಗಳಲ್ಲಿ ಸಹ ಸುಮಾರು ರೇಬಿಸ್ ಕೇಸಸ್ನ ನೋಡಿದ್ದೀವಿ. ಸೊ ರೇಬಿಸ್ ಬರೀ ನಾಯಿ ಬೇಕು ಅಷ್ಟೇ ಅಲ್ಲದೆ ಯಾವುದೇ ಪ್ರಾಣಿಗೆ ಬೇಕಾದರೂ ಬರ್ಬೋದು. ಸೊ ರೇಬಿಸ್ ಕಚ್ಚಿದ ನಂತರ ಯಾವುದೇ ಜಾನುವಾರನ ಅವರು ತಕ್ಷಣ ಅಲ್ಲಿನ ಪಶು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಉತ್ತಮ. ಈ ರೇಬಿಸ್ ಹೇಗಿದೆ ಅಂದರೆ ರೋಗ ಲಕ್ಷಣ ಕಾಣಿಸ್ಕೊಂಡ್ಮೇಲೆ ನಾವು ಚಿಕಿತ್ಸೆ ತಗೊಂಡ್ರು ಒಂದೇ, ತಗೊಳ್ಳದೇ ಇದ್ರು ಒಂದೇ. ಹೌದು ಸರ್, ಒಟ್ಟಿನಲ್ಲಿ ರೋಗ ಲಕ್ಷಣ ಕಾಣಿಸ್ಕೊಂಡ್ಮೇಲೆ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಸಾವು ಅಂತೂ ಕಟ್ಟಿಟ್ಟ ಬುತ್ತಿ. ಹೌದು ಸರ್. ಡಾಕ್ಟರ್ ಸುಮಂತ್ ಅವರೇ, ನಮ್ಮ ಯಾವುದೇ ಪ್ರಾಣಿಗಳಿಗಾಗ್ಬೋದು ಅಥವಾ ಮನುಷ್ಯನಿಗಾಗ್ಬೋದು, ಒಂದು ನಾಯಿ ಕಚ್ಚಿದ ಎಷ್ಟು ದಿನಗಳ ನಂತರ ಈ ರೇಬಿಸ್ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ನೀವು ಹೇಳ್ತಾ ಇದ್ರಿ ಅದು ಸ್ವಲ್ಪ ತೀವ್ರತರವಾದಂತಹ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ, ಅದಕ್ಕೆ ಏನು ಕಾರಣ ಏನು? ಸರ್, ನಾಯಿಗಳಲ್ಲಿ ಇನ್ಕ್ಯುಬೇಷನ್ ಪಿರಿಯಡ್, ಅಂದರೆ ಸೋಂಕಿತ ನಾಯಿ ಕಚ್ಚಿ ಇದ ನಂತರ ರೋಗ ಲಕ್ಷಣಗಳು ಕಾಣಿಸ್ಕೋಬೇಕಾಗಿರೋ ಮಧ್ಯೆ ಇರೋ ಅವಧಿ 2-3 ತಿಂಗಳು ಇರ್ತದೆ. ಆಮೇಲೆ ನಾಯಿಗಳಲ್ಲಿ ಕಚ್ಚಿದ ಲೊಕೇಶನ್, ಅಂದರೆ ಈಗ ಬಾಲ ಕಚ್ಚಿದರೆ, ಬಾಲ ಅಥವಾ ಹಿಂದ್ಗಡೆ ಕಾಲಿಗೆ ಕಚ್ಚಿದರೆ ರೋಗ ಲಕ್ಷಣಗಳು ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳುತ್ತೆ. ಅದೇ ತಲೆ ಅಥವಾ ಕುತ್ತಿಗೆ ಭಾಗದಲ್ಲಿ ಕಚ್ಚಿದರೆ ರೋಗ ಲಕ್ಷಣಗಳು ಬೇಗ ಕಾಣಿಸ್ಕೊಳುತ್ತೆ. ಅದು ನರಮಂಡಲದಲ್ಲಿ ಟ್ರಾವೆಲ್ ಮಾಡಿ ವೈರಸ್ಸು ಮೆದುಳು ತಲುಪಿ ಅಲ್ಲಿ ಮೆನಿಂಜಿಯೋ ಎನ್ಸೆಫಾಲಿಟಿಸ್ ಕಾಸ್ ಮಾಡುತ್ತೆ. ಯಾವುದೇ ರೋಗ ಲಕ್ಷಣಗಳಿಗೆ ಮೂಲ ಕಾರಣ ಅದೇ ಸರ್. ಅಂದರೆ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ ಮೆನಿಂಜಿಯೋ ಎನ್ಸೆಫಾಲಿಟಿಸ್ ಕಾಸ್ ಮಾಡಿ, ಅದರಿಂದಲೇ ಈ ರೀತಿಯ ರೋಗ ಲಕ್ಷಣಗಳನ್ನ ನಾವು ನೋಡ್ಬೋದು. ಈ ಚೀರಾಡೋದು ಈ ತರ ಎಲ್ಲ ಮಾಡೋದು ಸರ್, ಮತ್ತೆ ನಾಯಿ ಕಡಿದಾಗ ನಾಯಿ ತರನೇ ಇನ್ನೊಬ್ರು ಬೊಗಳ್ತಾರೆ, ಈಗೆಲ್ಲ ಹೌದು ಸರ್, ನಿರಂತರ ಬೊಗಳುವಿಕೆ ಅದೆಲ್ಲ ರೌದ್ರ ಸ್ವರೂಪ ಲಕ್ಷಣಗಳು, ಮೆನಿಂಜಿಯೋ ಎನ್ಸೆಫಾಲಿಟಿಸ್ ಕಾರಣ ಸರ್. ಇವಾಗ ನೀವು ಹೇಳಿದ್ರಿ ಮನುಷ್ಯರು ನಾವೇ ಎಲ್ಲ ಜನಸಾಮಾನ್ಯರು ಏನಪ್ಪ ತಿಳ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಕೇವಲ ನಾಯಿ ಕಡಿದಾಗ ಮಾತ್ರ ನಾವು ಸ್ವಲ್ಪ ಜಾಗ್ರತೆ ವಹಿಸಿ ಅದಕ್ಕೆ ಇಂಜೆಕ್ಷನ್ಗಳೆಲ್ಲ ಕೊಡಿಸ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಬೆಕ್ಕು ಇವೆಲ್ಲ ಬೇರೆ ಪ್ರಾಣಿಗಳೆಲ್ಲ ಕಡಿದ್ರೆ, ಮತ್ತು ಅಳಿಲಿನಲ್ಲೂ ಕೂಡ ಅಳಿಲೇನಾದ್ರು ಕಡಿದ್ರೆ, ಅಳಿಲು ಕಡಿಯಲ್ಲ ಸಾಮಾನ್ಯವಾಗಿ, ಆದರೆ ಎಲ್ಲ ಇಲಿ ಅಥವಾ ಈ ಎಲ್ಲ ಪ್ರಾಣಿಗಳು ಯಾವುದೋ ಒಂದು ಕಡಿದ್ರೂ ಕೂಡ ನಾವು ಅದರಿಂದನೂ ಕೂಡ ರೇಬಿಸ್ ಹರಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಅದಕ್ಕೆ ಸೋಂಕಿತರವಾದ ಪ್ರಾಣಿ ಕಡಿದ್ರೆ ಮಾತ್ರ ಬರುತ್ತಾ? ಈಗ ನಾಯಿನಲ್ಲಿ ಅದು ಸೋಂಕಿತ ಅಲ್ಲ ಅಪ್ಪ, ಆರೋಗ್ಯವಾಗಿರುತ್ತೆ ಅಂತ ನಾಯಿ ಕಡಿತು, ನಾವು ನಮ್ಮ ನಾಯಿ ಆರೋಗ್ಯವಾಗಿದೆಯಿಲ್ಲ ಬೇಡ ಬಿಡು, ನಾವೇನು ಬೇರೆ ಅದಕ್ಕೆ ಯಾವುದೇ ಚಿಕಿತ್ಸೆ ತಗೊಳ್ಳೋದು ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಬೋದಲ್ವಾ ಸರ್? ಹಾಗೆ ಆಗಲ್ಲ, ಯಾಕಂದರೆ ಸುಮಾರು ನಾಯಿ ಕಡಿತದ ಕೇಸಸ್ ಏನಿದೆ ಅದು ಸ್ಟ್ರೇಟ್ ಆಗಿ ಬೀದಿ ನಾಯಿಗಳ ಕಚ್ಚೋದ್ರಿಂದನೇ ಕಾಣ್ಬೋದು. ಬೀದಿ ನಾಯಿಗಳಲ್ಲಿ ರೇಬಿಸ್ ಇದೆಯೋ ಇಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ, ಅದರ ರೋಗ ಲಕ್ಷಣಗಳನ್ನ ಯಾರೂ ಸೂಪರ್ವೈಸ್ ಮಾಡಿ ನೋಡೋಕ್ಕಾಗೋದಿಲ್ಲ. ಆಮೇಲೆ ರೇಬಿಸ್ ಲಕ್ಷಣಗಳು ಒಮ್ಮೆ ಕಾಣಿಸ್ಕೊಂಡಾಗ ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ, 100% ಫೇಟಲ್ ಅಂತ ಕರೀತಾರೆ. ಒಂದ್ಸತಿ ಲಕ್ಷಣಗಳು ಕಾಣಿಸ್ಕೊಂಡ್ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ಮನುಷ್ಯರಲ್ಲಿ ಕೂಡ, ಹಾಗಾಗಿ ರಿಸ್ಕ್ ತಗೊಳ್ಳಬಾರ್ದು ಅಂತ ಯಾವುದೇ ಬೀದಿ ನಾಯಿ ಕಚ್ಚಿದ್ರು ಅದನ್ನು ಪೊಟೆನ್ಷಿಯಲಿ ರೇಬಿಸ್ ಪಾಸಿಟಿವ್ ನಾಯಿ ಅಂತ ಪರಿಗಣಿಸಿ ನಾವು ಲಸಿಕೆ ತಗೊಳ್ಳೋದು ಉತ್ತಮ. ಉತ್ತಮ, ಅದರಿಂದ ಪರಿಣಾಮ ಆಗಲಿ ಬಿಡಲಿ ಲಸಿಕೆ ತಗೋಬೇಕು ನಾಯಿ ಕಡಿದ್ಮೇಲೆ. ಹೌದು ಸರ್, ಯಾಕಂದರೆ ರೇಬಿಸ್ ಪತ್ತೆ ಹಚ್ಚೋದು ರೋಗ ಲಕ್ಷಣಗಳಿಂದ. ರೇಬಿಸ್ ರೋಗ ಲಕ್ಷಣಗಳಲ್ಲಿ 2 ರೀತಿ ಇರ್ತದೆ. ಅದೇ ಈಗ ಈ ಒಂದು ನಾಯಿ ಕಡಿತು, ಕಡಿದಾದ್ಮೇಲೆ ನಾವು ಲಸಿಕೆ ತಗೊಳ್ಳೋದನ್ನ ಏನೋ ಉದಾಸೀನ ಮಾಡಿ ಬಿಟ್ಬಿಟ್ಟು, ಏನೋ ಆಗಲಿಲ್ಲ ಬಿಡು, ನಮಗೆ ಬಟ್ಟೆ ಮೇಲೆ ಕರೆದಿದೆ, ಪ್ಯಾಂಟ್ ಹಾಕೊಂಡಿದೆ ಪ್ಯಾಂಟ್ ಮೇಲೆ ಕರೆದಿದೆ, ಇದ್ರ ಜ್ಯುವೆಲ್ರಸ್ ಏನು ನನಗೆ ಇಳಿದಿಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ಕೋಬೇಕಂದ್ರೆ ಎಷ್ಟು ದಿನ ಆಗುತ್ತೆ, ಮತ್ತು ಯಾವ ರೀತಿಯಾದಂಥ ರೋಗ ಲಕ್ಷಣಗಳು ನಮಗೆ ಕಂಡು ಬರುತ್ತವೆ ಇದರಲ್ಲಿ? ಸರ್, ಮನುಷ್ಯರಲ್ಲಿ ಅತೀವ ಗೊಂದಲ, ನೀರು ಕಂಡರೆ ಹೆದರುವಿಕೆ, ಹೈಡ್ರೋಫೋಬಿಯಾ, ಆಮೇಲೆ ಏರೋಫೋಬಿಯಾ ಮುಂತಾದ ಲಕ್ಷಣಗಳನ್ನ ನೋಡ್ಬೋದು. ಆಮೇಲೆ ನಾಯಿಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ನಾಯಿಗಳಲ್ಲಿ ಇನ್ಕ್ಯುಬೇಷನ್ ಪೀರಿಯಡ್ 2-3 ತಿಂಗಳು ಇರುತ್ತೆ, ಅಂದರೆ ಸೋಂಕಿತ ನಾಯಿ ಕಚ್ಚಿ 2-3 ತಿಂಗಳ ನಂತರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತದೆ. ನಾಯಿಗಳಲ್ಲಿ ರೋಗ ಲಕ್ಷಣಗಳನ್ನ 2 ರೀತಿಯಲ್ಲಿ ನೋಡ್ಬೋದು ನಾವು. ಒಂದು ಫ್ಯೂರಿಯಸ್ ಫಾರ್ಮ್ ಅಂತ ಕರಿತೀವಿ, ಅದಕ್ಕೆ ರೌದ್ರ ಸ್ವರೂಪ ಅಂತ ಕರಿಬೋದು. ಇನ್ನೊಂದು ಡಮ್ ಫಾರ್ಮ್, ಮಂದ ಸ್ವರೂಪ ಅಂತ ಕರಿಬೋದು. ಈ ಫ್ಯೂರಿಯಸ್ ಫಾರ್ಮ್ ಅಥವಾ ರೌದ್ರ ಸ್ವರೂಪದಲ್ಲಿ ಏನು ಕಾಣಿಸ್ಕೊಳುತ್ತೆ ಅಂದರೆ ನಾಯಿಗಳಲ್ಲಿ ಅಗ್ರೆಷನ್, ಅತೀವ ಗೊಂದಲ, ನಿರಂತರ ಬೊಗಳುವಿಕೆ, ಕಚ್ಚುವುದು, ಬಾಯಲ್ಲಿ ಜೊಲ್ಲು ಸೋರುವುದು ಇತ್ಯಾದಿ ಲಕ್ಷಣಗಳನ್ನ ನೋಡ್ಬೋದು. ಹಾಗೆ ಮಂದ ಸ್ವರೂಪ, ಡಂಬ್ ಆರ್ ಪ್ಯಾರಾಲಿಟಿಕ್ ಫಾರ್ಮ್ನಲ್ಲಿ ನಾಯಿಗಳು ಮಂಕಾಗಿರುತ್ತವೆ, ಆಹಾರ ಸೇವಿಸುವುದಿಲ್ಲ, ಮೂಲೆ ಹಿಡಿದು ಕೂತಿರ್ತವೆ, ಹಾಗೂ ಕೊನೆಗೆ ಹೃದಯ ಮತ್ತು ಉಸಿರಾಟದ ಸ್ತಂಭನ ಉಂಟಾಗಿ ಸಾವು ಸಂಭವಿಸ್ತದೆ. ಸೊ ಈ ಥರ ರೋಗ ಲಕ್ಷಣಗಳ ನೋಡ್ಬೋದು. ಆಮೇಲೆ ರೇಬಿಸ್ನ ಪತ್ತೆ ಹಚ್ಚೋದು ಕೇವಲ ರೋಗ ಲಕ್ಷಣಗಳಿಂದ ಮಾತ್ರ ಪ್ರಾಣಿ ನಾಯಿಗಳಲ್ಲಿ. ಸೊ ಯಾವುದೇ ನಾಯಿಗೆ ರೇಬಿಸ್ ಇರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡಿದರೆ 1 ವಾರದಿಂದ 10 ದಿನ ಕ್ವಾರಂಟೈನ್ನಲ್ಲಿ ಇಡಬೇಕಾಗ್ತದೆ. ಆವಾಗ ಒಂದು ವೇಳೆ ನಾಯಿ ರೇಬಿಸ್ ಪಾಸಿಟಿವ್ ಇದ್ದು ಸಾವನ್ನಪ್ಪಿದರೆ ಆವಾಗ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗ್ತದೆ. ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ FAT ಫ್ಲೋರೆಸೆಂಟ್ ಆ್ಯಂಟಿಬಾಡಿ ಟೆಕ್ನಿಕ್, PCR ಪಾಲಿಮರಸ್ ಚೈನ್ ರಿಯಾಕ್ಷನ್, ಲ್ಯಾಟ್ರಲ್ ಇಮ್ಯುನೋಸಿ ಈ ಮುಂತಾದ ಟೆಸ್ಟ್ಗಳ ಮುಖಾಂತರ ಅದನ್ನು ನಿಖರವಾಗಿ ಪತ್ತೆ ಹಚ್ಚಬಹುದು. ಅಂದರೆ ನಿಮ್ಮದೇ ಆದಂತಹ ವೈದ್ಯಕೀಯ ಪರೀಕ್ಷೆಗಳ ಮೂಲಕನೇ ಅದು ರೇಬಿಸ್ಗೆ ಒಳಪಟ್ಟಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದು. ಹೌದು ಸರ್. ಇವಾಗ ಒಂದು ಮನೆ ನಾಯಿ ಆದರೆ ಯಾರು ಎಚ್ಚರಿಕೆ ವಹಿಸ್ತಾರೆ, ಬೇರೆ ನಾಯಿ ಕಚ್ಚಿದ್ರೆ ಅದಕ್ಕೆ ಹೋಗಿ ತಕ್ಷಣ ಚಿಕಿತ್ಸೆ ಕೊಡಿಸೋದಿರ್ಬೋದು ಅಥವಾ ಏನು? ಈಗ ಯಾವುದೋ ಒಂದು ಬೀದಿ ನಾಯಿಗೆ ಇನ್ನೊಂದು ಯಾವುದೋ ನಾಯಿ ಕೊಚ್ಚಿ ಸೋಂಕಿತವಾಗಿದೆ, ಅದಕ್ಕೆ ಚಿಕಿತ್ಸೆ ಆಗ್ಬೋದು ಅಥವಾ ಈಗ ನೀವು ಹೇಳ್ದಂಗೆ ಕ್ವಾರಂಟೈನ್ ಆಗ್ಬೋದು, ಜನನಾದರೆ ಹತ್ರನೇ ಹೋಗೋದಿಲ್ಲ, ಅದು ಅದನ್ನು ಹೇಗೆ ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯತೆ ಇದೆ? ಸುಮಾರು ಸಂಘ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲೇ PFA ಪೀಪಲ್ ಫಾರ್ ಅನಿಮಲ್ ಆಗಿರ್ಬೋದು, DPT ಡಾಗ್ ಪ್ರೊಟೆಕ್ಷನ್ ಟ್ರಸ್ಟ್ ಆಗಿರ್ಬೋದು, ಇತರ ಸುಮಾರು ಸಂಘ ಸಂಸ್ಥೆಗಳು ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಒಂದು ರೇಬಿಸ್ ಲಕ್ಷಣಗಳು ತೋರಿಸ್ತಿರೋ ನಾಯಿನ ಕಂಡು ಬಂದಲ್ಲಿ ಈ ಸಂಘ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಬಂದುಬಿಟ್ಟು ಅದನ್ನ ಕ್ಯಾಚ್ ಮಾಡ್ಕೊಂಡು ಹೋಗಿ ಅವರ ಕ್ವಾರಂಟೈನ್ ಫೆಸಿಲಿಟಿನಲ್ಲಿ ಇಟ್ಟು ಆಮೇಲೆ ಫರ್ದರ್ ಟೆಸ್ಟ್ನ ಮಾಡಿ ಅದು ರೇಬಿಸ್ ಪಾಸಿಟಿವ್ ಇದೆಯಾ ಇಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಅದು ರೇಬಿಸ್ ಪಾಸಿಟಿವ್ ಅಂತ ಪ್ರೂವ್ ಆದಲ್ಲಿ ಇನ್ ಕಾಂಟ್ಯಾಕ್ಟ್ ಬಂದಿರೋ ವ್ಯಕ್ತಿಗಳಿಗೆ ಅವರು ಮೆಸೇಜ್ನ ಕಳಿಸ್ತಾರೆ. ಸೊ ಅವರು ಆಮೇಲೆ ಅಲ್ಲಿ ನಿಯರೆಸ್ಟ್ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು. ಅಂದರೆ ಒಟ್ಟಿನಲ್ಲಿ ಇದರಲ್ಲಿ ನಿಯಂತ್ರಣ ಮಾಡಲಿಕ್ಕೋಸ್ಕರ ಸಂಸ್ಥೆಗಳಿದ್ದಾವೆ, ಇಲ್ಲ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಪಶು ಚಿಕಿತ್ಸಾ ಕೇಂದ್ರಗಳಿರ್ತವೆ, ಅವುಗಳನ್ನ ನಿರ್ವಹಿಸೋದಕ್ಕೆ ಎಲ್ಲರೂ ಹೋಗಿ ಜನ ಮಾಹಿತಿ ಸಂಪರ್ಕ ಮಾಡಿದ್ರೆ ನುರಿತರು ಇರ್ತಾರೆ, ಅದನ್ನ ತಗೊಂಡು ಕ್ವಾರಂಟೈನ್ ಮಾಡ್ತಾರೆ, ಹಾಗೆ ಅದನ್ನು ನಿಯಂತ್ರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ ನಮಗೆ ರೇಬಿಸನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಈ ಒಂದು ಎಲ್ಲ ಅಭಿಯಾನಗಳು ನಡೀತಾ ಇದೆ. ಈ ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರಾಗ್ಬೋದು ಅಥವಾ ಸಂಸ್ಥೆಗಳಾಗ್ಬೋದು, ಎಲ್ಲಿಂದ ನಾವು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗ್ತದೆ? ಸರ್, ಆ್ಯಕ್ಚುಲಿ ರೇಬಿಸ್ ನಿಯಂತ್ರಣದಲ್ಲಿ ಎರಡು ಕೀ ಕಾಂಪೊನೆಂಟ್ಸ್ ಇದೆ. ಒಂದು ರೇಬಿಸ್ ಲಸಿಕೆ, ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್, ಮತ್ತೊಂದು ಡಾಗ್ ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟ್, ಅಂದರೆ ನಾಯಿಗಳ ಸಂಖ್ಯೆ ನಿಯಂತ್ರಣ ಮಾಡುವಂಥದ್ದು. ಸೊ ಭಾರತದಲ್ಲಿ 250,000+ ಹೆಚ್ಚು ನಾಯಿಗಳಿವೆ. ಸೊ ಇದರಲ್ಲಿ ಪ್ರಮುಖವಾದದ್ದು ರೇಬಿಸ್ ವ್ಯಾಕ್ಸಿನೇಷನ್. 3 ತಿಂಗಳ ವಯೋಮಾನಕ್ಕಿಂತ ಜಾಸ್ತಿ ಇರೋ ನಾಯಿ, ಅದು ಸಾಕು ನಾಯಿ ಆಗಿರ್ಬೋದು ಬೀದಿ ನಾಯಿ ಆಗಿರ್ಬೋದು, ಅವುಗಳಿಗೆ ವರ್ಷಕ್ಕೊಮ್ಮೆ ರೇಬಿಸ್ ವ್ಯಾಕ್ಸಿನ್ ಕೊಡಲಾಗ್ತದೆ. ನಾವು ಹತ್ತಿರದಲ್ಲಿರೋ ಸರ್ಕಾರಿ ಪಶು ಆಸ್ಪತ್ರೆ ಆಗಿರ್ಬೋದು, ವೆಟರ್ನರಿ ಕಾಲೇಜಸ್ ಆಗಿರ್ಬೋದು, ಎನ್ ಜಿ ಓಸ್ ಸಂಘ ಸಂಸ್ಥೆಗಳು ಹಾಗೂ ಪ್ರೈವೇಟ್ ವೆಟರ್ನರಿ ಕ್ಲಿನಿಕ್ಸ್, ಇಲ್ಲಿ ರೇಬಿಸ್ ವ್ಯಾಕ್ಸಿನ್ ಲಭ್ಯ ಇರ್ತದೆ. ಯಾರು ನಾಯಿ ಸಾಕಿರೋರು ಅಥವಾ ಅನಿಮಲ್ ರೆಸ್ಕ್ಯೂರ್ಸ್ ಯಾರೇ ಇದ್ದಾರೆ, ಈ ಥರ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಆ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಡಿಸ್ಬೋದು. ಅದಲ್ಲದೆ ಸುಮಾರು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ಎನ್ ಜಿ ಓಸ್ ನಾಯಿಗಳಲ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಿ ನಾಯಿಗಳ ಸಂಖ್ಯೆ ನಿಯಂತ್ರಣಕ್ಕೂ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಕರ್ನಾಟಕ ಸರ್ಕಾರ ರೀಸೆಂಟ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಸಹ ಸ್ಟಾರ್ಟ್ ಮಾಡಿದೆ, ರೇಬಿಸ್ ವ್ಯಾಕ್ಸಿನೇಷನ್ ಡ್ರೈವ್. ಸೊ ಹತ್ತಿರದಲ್ಲಿರೋ ಪಶು ಆಸ್ಪತ್ರೆ, ಸರ್ಕಾರಿ ಪಶು ಆಸ್ಪತ್ರೆಗೆ ಹೋದ್ರೆ ನಿಮ್ಮ ನಾಯಿಗಳಿಗೆ ಲಸಿಕೆ ಕೊಡಿಸ್ಬೇಕು. ಪ್ರತಿ ವರ್ಷಕ್ಕೂ ಕೊಡಿಸ್ತಲೇ ಇರಬೇಕಾ ಇದು ಪದೇ ಪದೇ? ಸರ್, ವರ್ಷಕ್ಕೊಮ್ಮೆ. ವರ್ಷಕ್ಕೊಮ್ಮೆ ಕೊಡಿಸ್ತಾನೆ ಇರ್ಬೇಕು ಸರ್? ಒಂದ್ಸರಿ ಕೊಡಿಸಿದೀವಿ ಬಿಡು ಅಂತ ಹೇಳಿ? ಇಲ್ಲ ಸರ್, ನಾವು ಭಾರತನ ರೇಬಿಸ್ ಎಂಡೆಮಿಕ್ ಕಂಟ್ರಿ ಅಂತ ಪರಿಗಣಿಸ್ತೀವಿ. ಇಲ್ಲಿ ರೇಬಿಸ್ ಪಾಸಿಟಿವ್ ಇರೋ ಕೇಸಸ್ ತುಂಬಾ ಕಾಣಿಸ್ಕೊಳ್ತಿರೋದ್ರಿಂದ ವರ್ಷಕ್ಕೊಮ್ಮೆ ನಾಯಿಗಳಲ್ಲಿ ಲಸಿಕೆ ಕೊಡಿಸೋದು ಉತ್ತಮ. ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಇದು ಹೆಚ್ಚಾಗಿದೆಯಾ? ಹೌದು ಸರ್, ಆಫ್ರಿಕಾ ಮತ್ತು ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ, ಭಾರತ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿನಲ್ಲೇ 60,000 ಜನದಲ್ಲಿ 30,000 ಜನ ಭಾರತ ಮತ್ತು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲೇ ಸಾವನ್ನಪ್ತಾ ಇದ್ದಾರೆ. ಅಂದರೆ ಇದು ಇಲ್ಲಿಂದ ಒಂದು ಮೇಜರ್ ಇಶ್ಯೂ. ಸೊ ಹಾಗಾಗಿ ರೇಬಿಸ್ ನಿಯಂತ್ರಣ ಭಾರತದಲ್ಲಿ ತುಂಬ ಮುಖ್ಯ. ಈಗ ಹಳ್ಳಿಗಳಲ್ಲಾಗ್ಬೋದು, ನಗರ ಪ್ರದೇಶದಲ್ಲಾಗ್ಬೋದು, ನೀವು ಹೇಳಿದ್ರಿ 15 ವರ್ಷದ ಒಳಪಟ್ಟಂಥವರು ಹೆಚ್ಚು ಅಂತ, ಅಂದರೆ ಹೊರಗಡೆ ಆಟೋಟಕ್ಕೆ ಹೋಗೋಂಥ ಮಕ್ಕಳು ಹೆಚ್ಚು, ಆ ಪೋಷಕರಿಗೆ ಈ ರೀತಿಯ ಬೀದಿನಲ್ಲಿ ನಾಯಿಗಳನ್ನೂ ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅವುಗಳು ಗ್ರಾಮಕ್ಕೂ ಅಷ್ಟೇ ಮುಖ್ಯ, ಊರಿಗೂ ಅಷ್ಟೇ ಮುಖ್ಯ. ನಾಯಿಗಳ ಮೇಲೆ ನಮ್ಗಳಿಗೆ ಪುರಾಣ ಕಾಲದಿಂದ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ನಾಯಿಗಳನ್ನೂ ಕೂಡ ನಾವು ದೂರ ತಳ್ಳೋಕ್ಕಾಗಲ್ಲ, ಈ ಮಕ್ಕಳುಗಳನ್ನೂ ಕೂಡ ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು? ಸರ್, ಇದರಲ್ಲಿ ಎರಡು ವಿಷಯ ತುಂಬ ಮುಖ್ಯ. ಒಂದು, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಮಕ್ಕಳಲ್ಲಿ ತಿಳಿ ಹೇಳಬೇಕು ಅವರಿಗೆ ರೇಬಿಸ್ ಅಂದರೆ ಏನು, ಆ ಥರ. ಒಂದು ವೇಳೆ ಅವ್ರಿಗೆ ನಾಯಿ ಕಚ್ಚಿದ್ರೆ ತಕ್ಷಣ ಅವರ ಅಪ್ಪ ಅಮ್ಮನಿಗೆ ಇನ್ಫಾರ್ಮ್ ಮಾಡೋದು ಹೇಳಬೇಕು. ಅದಲ್ಲದೆ ಅವ್ರ ಕೈಗೆ ಸಿಗ್ತಂಥ ಬೀದಿ ನಾಯಿಗಳನ್ನ ಹತ್ತಿರದಲ್ಲಿರೋ ಪಶು ಆಸ್ಪತ್ರೆ ಸಂಪರ್ಕದೊಂದಿಗೆ ವ್ಯಾಕ್ಸಿನೇಟ್ ಒಂದು ಇಂಜೆಕ್ಷನ್ ಕೊಡಿಸಿದ್ರೆ ಉತ್ತಮ, ಅದರಿಂದ ಮಕ್ಕಳಿಗೆ ರೇಬಿಸ್ ಬರೋದಿಲ್ಲ. ಅದಲ್ಲದೆ ಆಮೇಲೆ ರೇಬಿಸ್ ಕುರಿತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಮೂಡಿದ್ರೆ ಇನ್ನೂ ಒಳ್ಳೆಯದು. ಮತ್ತು ಪೋಷಕರು ಕೂಡ ಮಕ್ಕಳಿಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಅಂತ ಹೇಳಬೇಕು. ನಾಯಿಗಳಿಗೆ ನಾವು ಸುಮ್ಮನೆ ಹೋಗಿ ಅವುಗಳಿಗೆ ಕಲ್ಲು ಹೊಡೆಯೋದು, ಚೇಷ್ಟೆ ಮಾಡೋದು, ಅವುಗಳನ್ನ ನಮ್ಮ ಮೇಲೆ ಬೀಳೋ ಥರ ಮಾಡ್ಕೊಳ್ಳೋದು ಹೀಗೆ ಮಾಡ್ಕೋಬಾರ್ದು ಅಂತ ನಾವು ಮಕ್ಕಳಲ್ಲೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಒಳ್ಳೆಯದು. ಹೌದು ಸರ್, ಮಲಗಿರೋ ನಾಯಿ, ಊಟ ಮಾಡ್ತಿರೋ ನಾಯಿ ಅಥವಾ ನಾಯಿ ಮರಿಗಳ ಜೊತೆ ಇರೋ ತಾಯಿ ನಾಯಿ, ಈ ನಾಯಿಗಳನ್ನ ಅವಾಯ್ಡ್ ಮಾಡಿದರೆ ಕಡಿತದ ಕೇಸ್ಗಳನ್ನ ಕಡಿಮೆ ಮಾಡ್ಬೋದು. ಹೌದು, ಸುಮ್ಮನೆ ಯಾವ ನಾಯಿಗಳು ಕಚ್ಚೋದಿಲ್ಲ ಸರ್, ಕಚ್ಚೋದಿಲ್ಲ. ಹೌದು ಡಾಕ್ಟರ್ ಸುಮಂತ್ ಅವರೇ, ಇವಾಗ ಒಂದು ನಾಯಿ ಆದಷ್ಟು ಅವಾಯ್ಡ್ ಮಾಡೋಣ, ಅವಾಯ್ಡ್ ಮಾಡೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಸಾಕು ಪ್ರಾಣಿಗಾಗ್ಬೋದು. ಈಗ ಕುರಿಗಾಯಿಗಳು ಅವರ ದಿನಚರಿಯ ಕೆಲಸಕ್ಕಾಗಿ ನಾಯಿಗಳನ್ನ ಸಾಕಿರ್ತಾರೆ, ಅಥವಾ ಮನೆಗಳಲ್ಲೂ ಅಷ್ಟೇ ಮನೆ ಕಾವಲ್ಗಾಗಿ ಒಂದು ನಾಯಿಯನ್ನು ಸಾಕಿರ್ತಾರೆ. ಒಂದು ನಾಯಿ ನಮ್ಮ ಪ್ರಾಣಿಗೋ ಅಥವಾ ನಮ್ಮ ಮಗುಗೋ ಅಥವಾ ನಮಗೋ ಕಚ್ಚಿತು ಅಂತ ಅಂದ್ಕೊಳ್ಳೋಣ, ಅಂಥ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಹೋಗಿ ಒಂದು ವ್ಯಾಕ್ಸಿನೇಷನ್ ಅಂದರೆ ಇಂಜೆಕ್ಷನ್ ಲಸಿಕೆ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಥಮ ಚಿಕಿತ್ಸೆಯಾಗಿ ಏನು ಮಾಡಬಹುದು? ಸರ್, ಪ್ರಥಮ ಚಿಕಿತ್ಸೆಯಾಗಿ ಮೊದಲು ಕಚ್ಚಿರೋ ಜಾಗನ ನೀರಿನಲ್ಲಿ ಮತ್ತು ಸೋಪ್ನಲ್ಲಿ ತೊಳಿಬೇಕು ಸರ್, 15 ನಿಮಿಷ ಸ್ವಚ್ಛ ಮಾಡ್ಕೊಬಿಟ್ಟು. ಅದಾದ್ಮೇಲೆ ಇಮಿಡಿಯೇಟ್ ಸೋಪ್ ಹಾಕಿದ್ರೆ ಉರಿತಾ ಇರುತ್ತಲ್ಲ, ಮೈಲ್ಡ್ ಸೋಪ್ ವಾಟರ್ನಲ್ಲಿ ತೊಳೆದು ಆಮೇಲೆ ಆದಷ್ಟು ಬೇಗ ಒಂದು ದಿನದ ಒಳಗೇನೆ ಹತ್ತಿರದಲ್ಲಿರೋ ನಾಯಿಗಳ ಓನರ್ ಸಿಕ್ಕ ಕಚ್ಚಿದ್ರೆ ಹತ್ತಿರದಲ್ಲಿರೋ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಅವರು ಹೋಗ್ಬೇಕಾಗ್ತದೆ. ಒಂದ್ ವೇಳೆ ಅವರ ನಾಯಿಗಳಿಗೆ ಕಚ್ಚಿದ್ರೆ ನಾಯಿಗಳನ್ನ ಹತ್ತಿರದಲ್ಲಿರೋ ಸರ್ಕಾರಿ ಪಶು ಆಸ್ಪತ್ರೆಗೆ ತಗೊಂಡು ಹೋದ್ರೆ ಮೊದಲನೇ ಫಸ್ಟ್ ಏಡ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಸ್ವಚ್ಛ ಮಾಡ್ಬೇಕು, ತೊಳಿಬೇಕು ನೀರಿನಲ್ಲಿ 15 ನಿಮಿಷ. ಏನಾದ್ರೂ ಉದ್ದೇಶ ಏನು ತೊಳೆಯುವಂಥದ್ದು ಸರ್? ಈ ರೇಬಿಸ್ ಕಾಸ್ ಮಾಡೋ ಲಿಸ್ಸಾ ವೈರಸ್ ಸೋಪ್ ಅಥವಾ ಅಯೋಡಿನ್ ಇದಕ್ಕೆ ತುಂಬಾ ಫ್ರೆಜೈಲ್ ಇರ್ತದೆ. ಸೊ ಹಾಗಾಗಿ ತೊಳೆಯೋದ್ರಿಂದನೇ ಲೋಡ್ ಹೋಗಿರುತ್ತೆ ಮೆಜಾರಿಟಿ. ಸೊ ಹಾಗಾಗಿ ತುಂಬಾ ಮುಖ್ಯ ಸರ್. ನಾವು ತೊಳೆದು ಎಲ್ಲ ಸರಿ ಹೋಯ್ತು, ವ್ಯಾಕ್ಸಿನ್ ಕೊಡ್ಸೋದು ಬೇಡ ಬಿಡು ಅನ್ನೋದೇ ನೆಗ್ಲೆಕ್ಟ್ ಮಾಡೋದು ಬಿಟ್ಟರೆ ಇಲ್ಲ ಸರ್. ಅದು ಆ ಥರ ನೆಗ್ಲೆಕ್ಟ್ ಮಾಡಿನೇ ನೀವು ಈಗ ರೀಸೆಂಟ್ ಮೀಡಿಯಾ ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು, ಕೇರಳದಲ್ಲಿ ಈಗ ರೀಸೆಂಟ್ ಆಗಿ ಸುಮಾರು ರೇಬಿಸ್ ಡೆತ್ಸ್ ಆಗಿರೋದು ಈ ಥರ ನೆಗ್ಲೆಕ್ಟೆಡ್ ಕೇಸಸ್ ಸರ್. ಯಾವುದೋ ಒಂದು ಜನಗಳಿಗೆ ಏನು ತಪ್ಪು ಭಾವನೆ ಅಂದರೆ ಎಲ್ಲೋ ಒಂದು ಕಡೆ ಕೇಳಿರ್ತಾರೆ ಸೋಪಾಗಿ ತೊಳೆದ್ಬಿಟ್ರೆ ಇಂಜೆಕ್ಷನ್ ಕೊಡ್ಸೋದು ಬೇಡವಂತೆ. ಅದು ಯಾರಿಗೋ ಒಬ್ರಿಗೆ 100 ಅಲ್ಲೋ 1000 ಅಲ್ಲೋ ಒಂದು ಕೇಸು ಅವ್ರು ಬಚಾವ್ ಆಗಿರ್ಬೋದು, ಲೋಡ್ ಕಡಿಮೆ ಆಗೋ ಅಥವಾ ವೈರಸ್ಸು ಅಂಟದೆ ಹೋಗಿರ್ಬೋದು. ಅದೊಂದನ್ನು ನಾವು ಉದಾಹರಣೆಯಾಗಿ ಇಟ್ಕೊಂಡು ತಪ್ಪು ಮಾಡೋದು ಬೇಡ ಅಂತ ಹೇಳೋದು. ಹೌದು ಸರ್, ಯಾಕಂದ್ರೆ ಒಂದ್ಸತಿ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ಮೇಲೆ ಅದಕ್ಕೇನು ಟ್ರೀಟ್ಮೆಂಟ್ ಇರಲ್ಲ. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗೆ ಯಾವುದೇ ನಾಯಿ ಕಚ್ಚಿದ್ರು ನಿಮ್ ನಾಯಿ ಕಚ್ಚಿದ್ರೆ ಪಶು ಆಸ್ಪತ್ರೆಗೆ ತಗೊಂಡೋಗಿ, ನಿಮಗೆ ಕಚ್ಚಿದ್ರೆ ಪ್ರೈಮರಿ ಸಾಕು ನಾಯಿಲಿ ಸಾಕಿರ್ತೀವಿ, ಅದಕ್ಕೆ ವ್ಯಾಕ್ಸಿನ್ ಕೊಡಿಸಿರ್ತೀವಿ. ನನಗೆ ನಮ್ಮ ಸಾಕು ನಾಯಿ ನನಗೆ ಕಡಿತು, ಅದು ವ್ಯಾಕ್ಸಿನ್ ಕೊಡ್ತಿದ್ದು ಅದು ರೇಬಿಸ್ ಮುಕ್ತ ಆಗಿತ್ತು. ನನಗೆ ಇಂಜೆಕ್ಷನ್ ತಗೊಳ್ಳೋದು ಬೇಡ ಅಲ್ವಾ ಸರ್? ಅದು ಒಂದು ವೇಳೆ ನೀವು ನಿಮ್ಮ ಪ್ರಾಣಿಗಳಿಗೆ ರೇಬಿಸ್ ವ್ಯಾಕ್ಸಿನೇಷನ್ ಕೊಟ್ಟರೂ ಸಹ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಒಂದು ಟೈಮ್ ಹೋಗಬೇಕಾಗ್ತದೆ. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ವ್ಯಾಕ್ಸಿನೇಷನ್ ಫೇಲ್ಯೂರ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನಿಮ್ಮ ನಾಯಿಗಳನ್ನ ಕ್ವಾರಂಟೈನಲ್ಲಿ ಇಟ್ಬಿಟ್ಟು ನೀವು ಒಂದು ಒಮ್ಮೆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗೋದು ಉತ್ತಮ. ಇದಕ್ಕೆ ರೇಬಿಸ್ ನಮಗೆ ಅಂಟಿದೆ ಅಂತ ಏನಾದರೂ ಗೊತ್ತು ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ರಕ್ತ ಪರೀಕ್ಷೆಗಳು ಆ ಥರದ್ದು ಏನಾದ್ರು ಇದೆಯಾ ಸರ್? ನಾಯಿಗಳಲ್ಲಿ ಆ ಥರ ಏನೂ ಇಲ್ಲ, ಹ್ಯೂಮನ್ಸಲ್ಲಿ ಬಯೋಪ್ಸಿ ಟೆಸ್ಟ್ ಎಲ್ಲ ಮಾಡ್ತಾರೆ, ಬಟ್ ಅದು ಕೆಲವು ಕಡೆ ಮಾತ್ರ ಮಾಡ್ತಾರೆ, ನಿಮ್ಮ ಹ್ಯಾನ್ಸ್ ಆಗಿರ್ಬೋದು ಕೆಲವು ಸಂಸ್ಥೆಗಳಲ್ಲಿ ಮಾತ್ರ ಮಾಡ್ತಾರೆ. ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ, ಒಟ್ಟಿನಲ್ಲಿ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಏನು ತಪ್ಪಾಗಲ್ಲ. ಬೆಟರ್ ಸರ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ನಾಯಿ ಕಚ್ಚಿದ ಎಷ್ಟು ದಿನದ ಒಳಗಡೆ ನಾವು ಲಸಿಕೆಯನ್ನು ಹಾಕ್ಸ್ಕೋಬೇಕಾಗತ್ತೆ ಸರ್? ಆದಷ್ಟು ಒಂದ್ ದಿನದೊಳಗೆ ಹೋಗ್ಬೇಕಾಗತ್ತೆ ನಾವು, ಅದಕ್ಕೆ 0th day ಅಂತ ಕರಿತೀವಿ. ಒಂದ್ ವೇಳೆ ನಿಮ್ಮ ನಾಯಿಗೆ ನೀವು ಲಸಿಕೆ ಹಾಕ್ಸಿರಲ್ಲ, ಯಾವುದೋ ನಾಯಿ ಕಚ್ಚಿಬಿಡುತ್ತೆ, ಅವಾಗ ನಿಮ್ಮ ನಾಯಿನ ನೀವು ಇಮಿಡಿಯೇಟ್ಲಿ ವಿತಿನ್ 1 day ನೀವು ಹತ್ತಿರದ ಪಶು ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅವರು 5 ದಿನಗಳ ಕಾಲ ಅಂದ್ರೆ 0, 3, 7, 14, 28 ಅಂದ್ರೆ ಕಳೆದ ದಿನ, 3rd day, 7th, 14, 28 ಈ ರೇಬಿಸ್ ಚುಚ್ಚುಮದ್ದನ್ನ ಕೊಡ್ತಾರೆ ನಾಯಿಗಳಿಗೆ. ನಾಯಿಗಳಿಗೆ ಹ್ಯೂಮನ್ಸ್ ಅಲ್ಲೂ ಸೇಮ್ ಪ್ರೋಟೋಕಾಲ್ ಇದೆ ಸರ್. ಆಮೇಲೆ ಅದು ಹ್ಯೂಮನ್ಸ್ ಅಲ್ಲಿ ಕ್ಯಾಟಗರಿ 3 ಎಕ್ಸ್ಪೋಜರ್ ಆದ್ರೆ ಲಸಿಕೆ ಜೊತೆಗೆ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ ಕೊಡ್ತಾರೆ. ಅದ್ರ ಬಗ್ಗೆ ಆರೋಗ್ಯ ಇಲಾಖೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ಒಟ್ಟಿನಲ್ಲಿ ಯಾವ್ದಾರು ಆಗ್ಲಿ ಏನಾರು ಆಗ್ಲಿ ಮೊದಲು ನಾವು ನಾಯಿ ಕಚ್ಚಿದೆ ಅಂದ ತಕ್ಷಣ ನಾವು ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆಗೆ ಹೋಗ್ಬೇಕು, ಇಲ್ಲಾದ್ರೆ ನಮ್ಮ ಪರಿಚಯಸ್ಥರ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ಪ್ರಾಣಿಗಳ ಕಚ್ಚಿದ್ರೆ ಹತ್ತಿರದ ಪಶು ಚಿಕಿತ್ಸೆಗೆ ಹೋಗಿ ತೋರಿಸ್ಕೊಳ್ಬೇಕು, ಅದು ನಮ್ಮ ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ. ಇವಾಗ ಸಾಮಾನ್ಯವಾಗಿ ನಾಯಿ ಪ್ರಾಣಿಗಳಿಂದ ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಿಂದ ಮನುಷ್ಯನೂ ಒಂದು ಪ್ರಾಣಿನೇ, ಪ್ರಾಣಿಜನ್ಯ ಅಂದಮೇಲೆ. ಆದರೆ ಈಗ ನಾಯಿಗಳಿಂದ ಬೇರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ, ಮನುಷ್ಯನಿಂದ ಪ್ರಾಣಿಗಳಿಗೆ ಹರಡುವಂಥ ಕಾಯಿಲೆಗಳು ಅದೇ ಇದಾವ ತುಂಬ ಇದೆ ಸರ್. ಹಾಂ, ಯಾಕೆಂದರೆ ಇತ್ತೀಚೆಗೆ ಈ ಕೊರೋನಾ ಕೋವಿಡ್ ಟೈಮಲ್ಲಿ ಕೋವಿಡ್ ಕೂಡ ಕೆಲವು ಯಾವುದೋ ಜೂನಲ್ಲಿರೋ ಪ್ರಾಣಿಗಳಿಗೆ ಹರಡಿತ್ತು ಅಂತೆಲ್ಲ ಕೇಳಿದ್ವು. ಈ ರೀತಿಯ ಯಾವ್ಯಾವ ರೋಗಗಳಿದ್ದಾವೆ? ಆಕ್ಚುಲಿ ಝೂನೋಸಿಸ್ ಅನ್ನೋದು ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಪ್ರಾಣಿಯಿಂದ ಮನುಷ್ಯಂಗೆ ಬರುತ್ತೆ ಅನ್ಕೊಂಡಿದ್ದಾರೆ, ಅದು ಉಲ್ಟನೇ ಆಗುತ್ತೆ ಸರ್. ಮನುಷ್ಯನಿಂದ ನಾಯಿಗಳಲ್ಲಿ ಸಾಲ್ಮೊನೆಲ್ಲಸಿಸ್ ಆಗಿರ್ಬೋದು, ಮೆಥಿಸಿಲಿನ್ ರೆಸಿಸ್ಟೆನ್ಸ್, ಸ್ಟ್ರೆಫಲೋಕೋಕಸ್ ಆರಿಯಸ್, ಗುರಿಂಗ್ವಾಮ್, ಈ ತರ ಸುಮಾರು ಕಾಯಿಲೆಗಳು ಮನುಷ್ಯನಿಂದ ಪ್ರಾಣಿಗಳಿಗೂ ಸಹ ಹರಡುತ್ತೆ. ಡಾಕ್ಟರ್ ಸುಮಂತ್ ಅವರೇ, ಈಗ ನಾವು ಕೇವಲ ನಮ್ಮ ಊರುಗಳಲ್ಲಿ ಇರ್ತಕ್ಕಂತಹ ನಾಯಿಗಳಾಗ್ಬೋದು ಅಥವಾ ನಮ್ಮ ಪ್ರಾಣಿಗಳ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಇದೀವಿ, ನಮ್ಮ ಸಾಕು ಪ್ರಾಣಿಗಳ ಬಗ್ಗೆ, ಪೆಟ್ ಅನಿಮಲ್ಸ್ಗಳ ಬಗ್ಗೆ. ಆದರೆ ನಾವೀಗ ವನ್ಯಜೀವಿಗಳ ಬಗ್ಗೆ ವಿಚಾರವಾಗಿ ಮಾತಾಡೋದಾದರೆ ಹೇಗೋ ಸಂಪರ್ಕಕ್ಕೆ ಬಂದ್ಬಿಡ್ತವೆ ನಮ್ಮ ಪ್ರದೇಶಗಳಲ್ಲಿ, ಊರುಗಳ ಕಡೆ ಬಂದಾಗ ಅಲ್ಲಿರೋ ನಾಯಿಗಳನ್ನ ಭೇಟಿಯಾಡೋದಕ್ಕಾದ್ರೂ ಯಾವುದೋ ಒಂದು ಬರುತ್ತೆ, ಈ ರೀತಿಯಾದ ಸಂಪರ್ಕ ಆಗುತ್ತೆ. ಒಂದು ಪ್ರಾಣಿಗೆ ಯಾವುದೋ ವನ್ಯಜೀವಿಗೆ ಈ ರೇಬಿಸ್ ಕಾಯಿಲೆ ಅಂಟ್ಕೊಳ್ತು ಅಂತ ಅಂದ್ಕೊಳ್ಳೋಣ, ಅಂದರೆ ಈ ರೇಬಿಸ್ ಕಾಯಿಲೆ ವನ್ಯಜೀವಿಗಳಿಗೂ ಬರುವಂಥ ಸಾಧ್ಯತೆ ಇದೆಯಾ? ಹೌದು ಸರ್, ಹಳ್ಳಿಯಲ್ಲಿರೋ ಲಸಿಕೆ ಹಾಕ್ಸದೇ ಇರೋ ನಾಯಿಗಳಿಂದ ಅಲ್ಲಿಂದ ಹತ್ತಿರದಲ್ಲಿರೋ ಕಾಡಲ್ಲಿರೋ ಬೇರೆ ಪ್ರಾಣಿಗಳಿಗೂ ಬರೋ ಸಾಧ್ಯತೆ ಇದೆ, ಅವುಗಳು ಕಚ್ಚೋ ಮೂಲಕ ಬರೋ ಸಾಧ್ಯತೆ ಇದೆ. ರೇಬಿಸ್ ಒಂದೇ ಅಲ್ಲ, ಡಿಸ್ಟೆಂಪರ್ ಅಂತಲೂ ಒಂದು ಕಾಯಿಲೆ ಇದೆ, ಅದು ಕ್ಯಾನಿಡೆ ಅಂದರೆ ಕೆನೈನ್ಸ್ ಅಂತ ಏನು ಕರಿತೀವಿ, ಕೆನೈನ್ ಮತ್ತು ಫೆಲೈನ್ಸ್, ತೋಳಗಳು ಅಥವಾ ಚಿರತೆ, ಹುಲಿ ಇದುಗಳಲ್ಲೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಸರ್. ಸಾಧ್ಯತೆ ಅಂದ್ರೆ ಮತ್ತೆ ಅವುಗಳಿಗೆ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆ ಅಂತ ಅಂದಾಗ ಸರ್ ಅದು ಕಾಡು ಪ್ರಾಣಿಗಳಲ್ಲಿ ತುಂಬಾ ಕಷ್ಟ. ಅದನ್ನ ನಿಯಂತ್ರಣ ಮಾಡೋದಕ್ಕೆ ಏನ್ ಮಾಡಬಹುದು ಅಂದ್ರೆ, ನೀವು ಫಾರೆಸ್ಟ್ ಬಾರ್ಡರಿಂಗ್ ಇರೋ ವಿಲೇಜ್ ಗಳಲ್ಲಿ ನೀವು ಎಲ್ಲ ನಾಯಿಗೂ ಲಸಿಕೆ ಹಾಕ್ತಿದ್ರೆ ಆ ಸಿಲ್ವಾಟಿಕ್ ಸೈಕಲ್ ಅಂತ ಏನ್ ಹೇಳ್ತೀವಿ ಅದನ್ನ ಬ್ರೇಕ್ ಮಾಡಬಹುದು, ಅವುಗಳಿಗೆ ಸ್ಪ್ರೆಡ್ ಆಗದನ್ನ ತಪ್ಪಿಸಬಹುದು. ಅಂದ್ರೆ ಕೇವಲ ನಾಯಿಯಿಂದ ಮಾತ್ರ ಪ್ರಸಾರ ಆಗುತ್ತಾ ಅಥವಾ ಬೇರೆ ಪ್ರಾಣಿಗಳಿಂದನೂ ಆಗ್ಬೋದಾ ಅಥವಾ ಪಕ್ಷಿಗಳು ಈ ತರದ? ರೇಬಿಸ್ ಆದ್ರೆ ನಾಯಿ ಜೊತೆ ಬೆಕ್ಕು ಮತ್ತೆ ಕೆಲವು ಇಲಿ ಹೆಗ್ಗಣ ಇದ್ರಗಳಿಂದನೂ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರುತ್ತೆ. ನಾಯಿ ಬೆಕ್ಕಾದ್ರೆ ನಾವು ಲಸಿಕೆ ಹಾಕಿಸಿ ನಿಯಂತ್ರಣ ಮಾಡಬಹುದು, ಬಟ್ ಬೇರೆ ಪ್ರಾಣಿಗಳು ಕಷ್ಟ ಆಗುತ್ತೆ. ಈಗ ರೇಬಿಸ್ ಕಾಯಿಲೆಯ ಸಂಪೂರ್ಣ ನಿಯಂತ್ರಣ ಮಾಡಬೇಕು ಅಂದ್ರೆ ಒಟ್ಟಾರೆಯಾಗಿ ಪ್ರಾಣಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಏನು ಮಾಡಬೇಕು ಅಂತ ಹೇಳ್ತೀರಿ? ಸರ್, ರೇಬಿಸ್ ನಿಯಂತ್ರಣ ಮಾಡಬೇಕು ಆದ್ರೆ ಇಲ್ಲಿ ಒನ್ ಹೆಲ್ತ್ ಅಪ್ರೋಚ್ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಆರೋಗ್ಯ ಸಂಸ್ಥೆ ಏನು ಒನ್ ಹೆಲ್ತ್ ಅಂದ್ರೆ, ಒನ್ ಹೆಲ್ತ್ ಅಂದ್ರೆ ಇಲ್ಲಿ ಸುಮಾರು ಪಾರ್ಟೀಸ್ ಇರ್ತಾರೆ, ಒಂದು ಆರೋಗ್ಯ ಸಂಸ್ಥೆ, ಪಶುಸಂಗೋಪನಾ ಇಲಾಖೆ, NGOs ಇವರೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಮಾತ್ರ ಈ ಪ್ರಾಣಿಜನ್ಯ ರೋಗಗಳು ಝೂನೋಟಿಕ್ ಡಿಸೀಸಸ್ನ ತಡೆಯೋದಕ್ಕೆ ಅಥವಾ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ. ಅದಷ್ಟೇ ಅಲ್ಲದೆ ರೇಬಿಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ಜನಸಾಮಾನ್ಯರ ಜವಾಬ್ದಾರಿ ಕೂಡ ತುಂಬಾ ಇದೆ. ಅವರು ತಾವು ಸಾಕಿರೋ ನಾಯಿಗಳು ಅಥವಾ ತಮ್ಮ ಬೀದಿಯಲ್ಲಿರೋ ನಾಯಿಗಳನ್ನ ಲಸಿಕೆ ಹಾಕಿಸೋದ್ರ ಮೂಲಕ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳ್ತದೆ 0x30 2030 ರೇಬಿಸ್ ಮುಕ್ತ ವಿಶ್ವವನ್ನು ಮಾಡಬೇಕಾದ್ರೆ ಇದ್ರಲ್ಲಿ ನಮ್ಮ ಎಲ್ಲರ ಜವಾಬ್ದಾರಿನೂ ತುಂಬಾ ಇದೆ ಸರ್. ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಮಾತ್ರ ಇದು ಅಚೀವ್ ಮಾಡಕ್ ಸಾಧ್ಯ. ಈಗ ಪೋಲಿಯೋ ಮುಕ್ತ ಮಾಡ್ಬೇಕಂದ್ರೆ ಹೇಗೆ ನಾವೆಲ್ಲ ನಮ್ಮ ಮಕ್ಕಳುಗಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಅದನ್ನ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಿದೀವಿ, ಅದೇ ರೀತಿಯಾಗಿ ನಾವು ಕೇವಲ ನಮ್ಮ ಸಾಕು ಪ್ರಾಣಿಗಳು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಬೀದಿಲಿ ಕಂಡು ಬರುವಂತಹ ಎಲ್ಲ ಒಂದು ನಾಯಿಗಳಿಗಾಗ್ಬೋದು ಅಥವಾ ಸಾಕು ಬೆಕ್ಕುಗಳಿಗೂ ನಾವು ರೇಬಿಸ್ ಇಂಜೆಕ್ಷನ್ ಕೊಡಿಸ್ಬೋದಾ? ಹೌದು ಸರ್, ಈ ಸಾಕು ನಾಯಿಗಳು, ಬೀದಿ ನಾಯಿಗಳು, ಸಾಕಿರೋ ಬೆಕ್ಕು, ಬೀದಿ ಬೆಕ್ಕುಗಳು, ಇದಕ್ಕೆಲ್ಲ ನಾವು ಲಸಿಕೆ ಹಾಕ್ಸಿರೋ ಮುಖಾಂತರ ಆಮೇಲೆ ಅವುಗಳ ಸಂಖ್ಯೆ ನಿಯಂತ್ರಣ ಮಾಡೋ ಮುಖಾಂತರ ರೇಬಿಸ್ನ ನಿಯಂತ್ರಣ ಮಾಡಬಹುದು. ಒಟ್ಟಾರೆಯಾಗಿ ಇದರಲ್ಲಿ ಜನಸಾಮಾನ್ಯರ ಪಾತ್ರ ತುಂಬಾ ದೊಡ್ಡದು, ತುಂಬಾ ಮುಖ್ಯ ಸರ್. ಅವರ ಸಹಕಾರ ಇಲ್ಲದೆ ನಾವು ಇದನ್ನ ಅಚೀವ್ ಮಾಡಕ್ ಆಗೋದಿಲ್ಲ. ಡಾಕ್ಟರ್ ಸುಮಂತ್ ಅವರೇ, ಇಲ್ಲಿವರೆಗೆ ರೇಬಿಸ್ ಬಗ್ಗೆ ತುಂಬಾ ಮಾಹಿತಿಯನ್ನು ತಿಳ್ಕೊಟ್ಟಿದ್ದೀರಿ, ಆದರೆ ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಬೇಕಂತ ನಮಗೂ ಆಸಕ್ತಿ ಇದೆ. ಏನು ನಿಮ್ಮ ವಿದ್ಯಾಭ್ಯಾಸ ಮತ್ತು ನೀವು ಏನೇನೆಲ್ಲ ಕೆಲಸಗಳನ್ನ ಯಾವ್ಯಾವ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಸ್ವಲ್ಪ ನಿಮ್ಮ ಬಗ್ಗೆ ವೈಯಕ್ತಿಕ ವಿವರವನ್ನು ಕೊಡಿ. ಸರ್, ನಾನು ಹಾಸನ್ ಪಶುವೈದ್ಯಕೀಯ ಕಾಲೇಜಿನಲ್ಲಿ BBSC ಡಿಗ್ರಿನ 2016 ಗ್ರ್ಯಾಜುಯೇಟ್ ಆದೆ. ಅದಾದ ನಂತರ ಕೇರಳದಲ್ಲಿ MVSC ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸ್ ಪೆಥಾಲಜಿ ಡಿವಿಷನ್ನಲ್ಲಿ ನಾನು ಮಾಸ್ಟರ್ಸ್ ಕ್ಲಿಯರ್ ಮಾಡಿದೆ 2018. ಅದಾದ ನಂತರ ನಾನು ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಮತ್ತು ಮಿಷನ್ ರೇಬಿಸ್ ಸಂಸ್ಥೆಗಳು, ಈ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ವೆಟರ್ನರಿ ಸರ್ಜನ್ ಆಗಿ, ಶಸ್ತ್ರಚಿಕಿತ್ಸಕನಾಗಿ. ಹಾಗೂ ನಾವು ನಮ್ಮದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇದೆ ಸರ್, ಅಲ್ಲಿ ಪಶುವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಹೇಳ್ಕೊಡ್ತೀವಿ. ಅದಲ್ಲದೆ ರೇಬಿಸ್ ಲಸಿಕೆ ಕಾರ್ಯಕ್ರಮಗಳು, ನಾಯಿಗಳಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ, ಈ ಥರ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನಾನು ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ನಲ್ಲಿ ಟಾಸ್ಕ್ ಫೋರ್ಸ್ ವೆಟರ್ನರಿನ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಪಶು ವೈದ್ಯರಲ್ಲಿ ರೇಬಿಸ್ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೂ ಶಸ್ತ್ರಚಿಕಿತ್ಸೆ ಹೇಳ್ಕೊಡೋದು. ನಾವು ಊಟಿ ಮತ್ತು ಗೋವಾದಲ್ಲಿ ನಮ್ಮ ಮೂಲ ಸೆಂಟರ್ಸ್ ಇದೆ. ಅದಷ್ಟೇ ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಆಮೇಲೆ ಉತ್ತರ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಹೋಗಿ ಟ್ರೈನಿಂಗ್ ಕೊಟ್ಟು ಬರ್ತೀವಿ. ಒಟ್ಟು ಎಲ್ಲ ಕಡೆಯಲ್ಲೂ ನಿಮ್ಮ ಬೇಡಿಕೆ ಇದೆ ಶಸ್ತ್ರಚಿಕಿತ್ಸೆಯ ಶಿಕ್ಷಕರಾಗಿ. ಒಳ್ಳೆಯದು ಡಾಕ್ಟರ್ ಸುಮಂತ್ ಬೇದ್ರಿ ಅವರೇ, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೇಬಿಸ್ ಮುಕ್ತ ಭಾರತ ಅದರ ಜೊತೆಗೆ ರೇಬಿಸ್ ಮುಕ್ತ ವಿಶ್ವವನ್ನಾಗಿ ಮಾಡಬೇಕು ಅನ್ನೋ ಪಣ ತೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸಾರ್ವಜನಿಕರಲ್ಲಿ ನಿಮ್ಮ ಹಾಗೂ ನಮ್ಮ ಕಡೆಯಿಂದನೂ ಕೂಡ ಕೇಳ್ಕೊಳ್ಳೋದಿಷ್ಟ. ಇವರ ಈ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ, ಆ ಮೂಲಕ ವಿಶ್ವವನ್ನು ರೇಬಿಸ್ ಮುಕ್ತ ವಿಶ್ವವನ್ನಾಗಿ ಮಾಡೋಣ ಅಂತ ಹೇಳ್ತಾ ಡಾಕ್ಟರ್ ಸುಮತ್ ಬೇದ್ರೆ ಅವರಿಗೆ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳಿರುತ್ತೇನೆ. ನಮಸ್ಕಾರ. ಧನ್ಯವಾದಗಳು. ವಿಶ್ವ ರೇಬಿಸ್ ದಿನದ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ತಾಲೂಕು ಬೈಲುಕುಪ್ಪೆಯಲ್ಲಿರುವ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸುಮಂತ್ ಬೇದ್ರೆ ಅವರೊಂದಿಗೆ ವಿಶೇಷ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ತಂತ್ರಜ್ಞಾನದ ಯಶಸ್ವಿ ಅಳವಡಿಕೆಯನ್ನು ಕುರಿತು ಕೃಷ್ಣರಾಜನಗರದ ಕೃಷಿಕ ದಂಪತಿ JM ಕುಮಾರ್ ಮತ್ತು ತಾರಾ ಕುಮಾರ್ ಅವರೊಂದಿಗಿನ ಮಾತುಕತೆಯ

ಜೋಗಿಯ ಮುಂದು ಗೂಟೆ ನಾರಿ ಬಟಾಳ ಜೋಗಿಯ ಹಿಂದು ಗೂಟೆ ಬಟಾಳ ಜೋಗಿಯ ಮುಂದು ಗೂಟೆ ನಾರಿ ಬಟಾಳ ಜೋಗಿಯ ಹಿಂದು ಗೂಟೆ